ಭೇಟಿ ಆಹ್ವಾನಿಸಲಾಗಿದೆ. ಜಗಳೂರು ತಾಲೂಕಿನ ಗುತ್ತಿದುರ್ಗ, ಮುಸ್ತೂರು ಚನ್ನಗಿರಿ ತಾಲೂಕಿನ ನಲ್ಲೂರು, ಹೆಬ್ಬಳಗೆರೆ, ಹೊನ್ನಾಳಿ ತಾಲೂಕಿನ ಕ್ಯಾಸನಕೆರೆ, ಬನ್ನಿಕೋಡು ಗ್ರಾಮ ಪಂಚಾಯಿತಿಗಳಲ್ಲಿ ಪುನರ್ವಸತಿ ಕಾರ್ಯಕರ್ತರ ಕೆಲಸ ಖಾಲಿ ಇದ್ದು ಮಾಸಿಕ 9,000 ರೂಪಾಯಿ ಗೌರವಧನ ನೀಡಲಾಗುವುದು. ಇದೇ ತಿಂಗಳ 30 ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿದೆ ಎಂದು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಅಧಿಕಾರಿ ಡಾಕ್ಟರ್ ಕೆಕೆ ಪ್ರಕಾಶ್ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿಗೆ 71,246 ಹೆಕ್ಟೇರ್ಗಳ ಬಿತ್ತನೆ ಗುರಿ ಹೊಂದಲಾಗಿದೆ. ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಕ್ಕೆ ಕೊರತೆಯಾಗದಂತೆ ಕ್ರಮ ವಹಿಸಲಾಗಿದೆ. ಜಿಲ್ಲೆಯಲ್ಲಿ 1,966 ಕ್ವಿಂಟಾಲ್ ಬಿತ್ತನೆ ಬೀಜ ಹಾಗೂ 8,920 ಟನ್ ವಿವಿಧ ಬಗೆಯ ರಸಗೊಬ್ಬರಗಳನ್ನು ದಾಸ್ತಾನು ಮಾಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಲಲಿತಾ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ರಕ್ತ ನಿಧಿಯ ಅಗತ್ಯ ಬೇಡಿಕೆಯಿದ್ದು ತುರ್ತು ಸಂದರ್ಭದಲ್ಲಿ ರಕ್ತದಾನದಿಂದ ಪ್ರಾಣ ಉಳಿಸಬಹುದಾಗಿದೆ. ಹಾಗಾಗಿ ಶೀಘ್ರದಲ್ಲಿಯೇ ಜಿಲ್ಲೆಯಲ್ಲಿ ರಕ್ತ ನಿಧಿ ಕೋಶ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ಒಳನಾಡಿನ ಕೆಲವು ಕಡೆ ಮಳೆಯಾಗಿದೆ. ಬೆಳ್ತಂಗಡಿ, ಕೋಟಾ, ಕುಂದಾಪುರ, ಮಂಚಿಕೇರಿ, ಕೊಟ್ಟಿಗೆಹಾರಗಳಲ್ಲಿ ತಲಾ 1 ಸೆಂಟಿಮೀಟರ್ ಮಳೆ ಬಿದ್ದಿದೆ. ರಾಯಚೂರು ಹಾಗೂ ಕಲಬುರಗಿಯಲ್ಲಿ 39.6 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಮುನ್ಸೂಚನೆಯಂತೆ ಕರಾವಳಿಯ ಹಲವೆಡೆ ಮತ್ತು ಒಳನಾಡಿನ ಒಂದೆರಡು ಕಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಗೃಹ ಜ್ಯೋತಿ ಯೋಜನೆ ಜುಲೈ 1 ಜಾರಿ, ಸಚಿವ ಕೆಜೆ ಜಾರ್ಜ್. ಮೀನುಗಾರರ ಹಿತರಕ್ಷಣೆಗೆ ಸರ್ಕಾರ ಬದ್ಧ, ಸಚಿವ ಮಂಕಾಳ ಎಸ್ ವೈದ್ಯ. ಇಂಜಿನಿಯರಿಂಗ್ ಕಾಲೇಜು ಪ್ರವೇಶ ಶುಲ್ಕ ಏರಿಕೆ ಹಿಂಪಡೆಯುವ ಪ್ರಶ್ನೆಯಿಲ್ಲ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ರಾಜ್ಯದಲ್ಲಿ ಅರಣ್ಯ ವ್ಯಾಪ್ತಿಯನ್ನು 33%ಕ್ಕೆ ಹೆಚ್ಚಿಸಲು ಸಕಲ ಪ್ರಯತ್ನ, ಈಶ್ವರ್ ಖಂಡ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ನಿಮ್ಮ ಸುರಕ್ಷತೆ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಆರ್ಸಿಯು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯೋಲಜಿ ಮತ್ತು ಸ್ಟಮಕ್ ಪೆಟ್ ಸಿಟಿ ಸ್ಕ್ಯಾನ್ ಟ್ರೀಟ್ಮೆಂಟ್ ನಂತಹ ಎಲ್ಲಾ ಸೌಲಭ್ಯಗಳು ಒಂದೇ ಸೂರಿನಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಂಗ್ಲಿ ರೋಡ್, ಮೀರಜ್. ಕರೆ ಮಾಡಿ 88-717-24848 ಅಥವಾ ವಿಸಿಟ್ ಮಾಡಿ www.cancermiraj.com. ಚೌಗುಲಾ ಶಿಕ್ಷಣ ಸಂಸ್ಥೆಯ ವಿದ್ಯಾನಿಕೇತನ ನೀಟ್ ಅಕಾಡೆಮಿ ಶ್ರೇಷ್ಠ ಗುಣಮಟ್ಟದ ಕಲಿಕಾ ತರಬೇತಿಗಾಗಿ ಹೆಸರು ಗಳಿಸಿದೆ. ಸತತ 14 ವರ್ಷಗಳಿಂದ ಪಿಯುಸಿ ರಿಸಲ್ಟ್ನಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆಯುತ್ತಿದೆ. 2024 ಸಾಲಿನ ಲಾಂಗ್ ಟರ್ಮ್ ಹಾಗೂ ರಿಪೀಟರ್ಸ್ ನೀಟ್ ಕೋಚಿಂಗ್ ಪ್ರವೇಶಗಳು ಪ್ರಾರಂಭವಾಗಿವೆ. ಅನುಭವಿ ಶಿಕ್ಷಕ ವೃಂದ ಹಾಗೂ ವೈಯಕ್ತಿಕ ಕಾಳಜಿ, ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ವಿದ್ಯಾರ್ಥಿಗಳ ವೈದ್ಯಕೀಯ ಶಿಕ್ಷಣದ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ವಿದ್ಯಾನಿಕೇತನ ನೀಟ್ ಅಕಾಡೆಮಿ, ವಿದ್ಯಾನಗರ, ಹುಬ್ಬಳ್ಳಿ. ಮೊಬೈಲ್ 8618-84652, 9448-50406. ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸ್ಮಾರ್ಟ್ ಕ್ಲಾಸ್, ಆಡಿಯೋಲಜಿ ಲ್ಯಾಬ್, ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಸುಸಜ್ಜಿತ ಡಿಜಿಟಲ್ ಸೈನ್ಸ್ ಲ್ಯಾಬ್, ವೃತ್ತಿ ತರಬೇತಿಗೆ ಫೌಂಡೇಶನ್ ಕೋರ್ಸ್. SSLC ನಂತರ ಅಥವಾ SSLC ಫೇಲ್ ಆದವರಿಗೂ ವಿಶೇಷ ತರಬೇತಿ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ. ಮೊಬೈಲ್ 9448300994. 9448300994. ನನ್ನ ತಂದೆ ಯಾವಾಗ್ಲೂ ನನಗೆ ಹೇಳುತ್ತಿದ್ದರು, ವ್ಯಕ್ತಿಯ ಸ್ವಭಾವ, ಸಹಿ ಮತ್ತು ಮನೆ ಪದೇ ಪದೇ ಬದಲಾಗುವುದಿಲ್ಲ. ಅವರ ಪಾಠಗಳಿಂದ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಏಕೆಂದರೆ ಜೀವನದಲ್ಲಿ ಮನೆಯನ್ನು ಒಂದೇ ಬಾರಿ ಕಟ್ಟುವುದು, ಹಾಗಾಗಿ ನಾನು ಆಯ್ಕೆ ಮಾಡಿದ ಸಿಮೆಂಟ್ ಕೂಡ ದೇಶದ ನಂಬರ್ 1 ಅಲ್ಟ್ರಾಟೆಕ್. ಒಂದು ಮನೆ ಒಂದು ಅವಕಾಶ, ಅದಕ್ಕಾಗಿಯೇ ಸಿಮೆಂಟ್ ಕೂಡ ದೇಶದ ನಂಬರ್ 1 ಅಲ್ಟ್ರಾಟೆಕ್. ಮೈಸೂರಿನ ಸುತ್ತೂರು ಮಠದ JSS ಮಹಾವಿದ್ಯಾಪೀಠದಿಂದ ಧಾರವಾಡದಲ್ಲಿ ಆರ್ಕಿಟೆಕ್ಚರ್ ಕಾಲೇಜ್ ಪ್ರವೇಶಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. PUC ಆದವರು ಇದೇ June 3 ಅಥವಾ July 9 ನಾಟಾ ಎಕ್ಸಾಮ್ ಬರೆಯಿರಿ, ಪ್ರವೇಶ ಪಡೆಯಿರಿ. JSS ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಚರ್ ಅಂಡ್ ಪ್ಲಾನಿಂಗ್, ಕೆಲಗೇರಿ ರೋಡ್, ಧಾರವಾಡ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿರಿ 8618680992. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕೃಷಿ ಅನುಭವ ಕುರಿತು ಚಂದ್ರಶೇಖರ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ HB ರಾಮಡಿಗಿ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಹಾವೇರಿ ಜಿಲ್ಲೆಯ ರಾಣೇಬೆನ್ನೂರು ತಾಲೂಕಿನ ಕೂನ್ಬೇಗು ಗ್ರಾಮದ ಚಂದ್ರಶೇಖರ್ ಎಸ್ ಪಾಟೀಲ್. ಇವರು ಕವಿಗಳು ಹೌದು, ಬರಹಗಾರರು ಹೌದು, ಮತ್ತೆ ಕೃಷಿಯಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿ ಅಲ್ಲಿ ಇರ್ತಕ್ಕಂತ ಕಷ್ಟ ಸುಖ ಹೇಗೆ, ಮಾರುಕಟ್ಟೆ ಹೇಗೆ ನಡೆಯುತ್ತೆ, ಕಂಪನಿಗಳು ಕೂಡ ರೈತರ ಜೊತೆ ಯಾವ ರೀತಿಯಾಗಿ ಮೋಸ ಮಾಡ್ತವೋ ಅಥವಾ ಯಾವ ರೀತಿಯಾಗಿ ರೈತರು ಎಲ್ಲೆಲ್ಲಿ ಕಾಳಜಿ ವಹಿಸಬೇಕು, ಇವೆಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ. ಮತ್ತು ಅದನ್ನು ಅಳವಡಿಸ್ಕೋಬೇಕು ರೈತರು ಅಂತೇಳಿ ಸಲಹೆಗಳನ್ನು ಕೂಡ ಕೊಡ್ತಾ ಇರ್ತಾರೆ. ತಾವು ಸಾವಯವ ಕೃಷಿಯಲ್ಲಿ ತೊಡಗಿಸ್ಕೊಂಡು ಪ್ರಯೋಗಗಳನ್ನ ಮಾಡಿದ್ದಾರೆ. ಏನನ್ಸುತ್ತೆ ಇವೆಲ್ಲವೂ ಕೂಡ? ಅದು ಅಲ್ಲದೆ ಮುಖ್ಯವಾಗಿ ಒಬ್ಬ ರೈತರಾಗಿ ಅವರು ನಮ್ಮ ನಡುವಿನ ಅತ್ಯಂತ ಶ್ರೇಷ್ಠ ಕವಿಗಳು ಕೂಡ, ಬಹಳ ಚಂದ ಕವಿತೆಗಳನ್ನು ಬರೀತಾರೆ. ಚಂಸು ಪಾಟೀಲ್ ಅಂತೇಳಿ ಹೆಸರಿಟ್ಟುಕೊಂಡು ಕವಿತೆಗಳನ್ನು ಕೂಡ ಬರೀತಾರೆ. ಆ ಕವಿತೆಯನ್ನು ಕೂಡ ಓದಿಸ್ತೀವಿ. ಆಮೇಲೆ ಮೊದಲಿಗೆ ಅವರ ಅನುಭವವನ್ನು ಈಗ ನಾವು ಕೇಳೋಣ. ನಮಸ್ಕಾರ ಪಾಟೀಲ್. ನಮಸ್ಕಾರ. ಹುಟ್ಟಿದ್ದು ಬೆಳೆದಿದ್ದು ಕೂನ್ಬೇವಲ್ಲಿ? ಹುಟ್ಟಿದ್ದು ಲಕ್ಷ್ಮೇಶ್ವರ ಸರ್, ಬೆಳೆದಿದ್ದೆಲ್ಲ ಕೂನ್ಬೇವದಲ್ಲಿ. ಕೃಷಿ ಮನೆತನ ಅನ್ಸುತ್ತೆ? ಹಮ್ಮ, ಕೃಷಿ ಮನೆತನ ಸರ್. ಅವಾಗ ನೀರಾವರಿ ಏನೋ ಇತ್ತು, ನಾವು ಸಣ್ಣರಿದ್ದಾಗ ಶುರುವಾಗಿದ್ದು ಸರ್ ಅವ ನೀರಾವರಿ. ಹೆಂಗೆ, ಹಳ್ಳದ ನೀರು ಅಥವಾ? ಹಳ್ಳದ ದಂಡಿಗೆ ಒಂದು ಹೊಲ ಸರ್, ಹಳ್ಳದ ದಂಡಿಗೆನ ಒಂದು ಬಾವಿ. ಅವಾಗ ಬಾವಿ ತೋಡೋರು, ಹುಟ್ಟಿದಾಗ ಒಂದು ಬಾವಿ ತೋಡಿದ್ರು ಸರ್ ಅದೇ ವರ್ಷ. ಈಗ ಹೆಚ್ಚು ಕಡಿಮೆ ಆ ಬಾವಿಗೂ ಈಗ ಹಾಳು ಬಿದ್ದ ಸರ್ ಅದ. ಕಡಿಮೆ 45-50 ವರ್ಷ ಉಪಯೋಗ ಮಾಡಲಿಲ್ಲ. ಆಮೇಲೆ ನಾವು 1987-88 ನೀರಿತ್ತು ಸರ್ ಅದು, ಅಲ್ಲಿವರೆಗೂ ನೀರಿದ್ದು ಬಾವಿಯಲ್ಲಿ. ಆಮೇಲೆ ಈ ಬೋರ್ವೆಲ್ ಬಂದ್ವಲ್ಲ ಸರ್, ಅಲ್ಲಿ ಬೋರ್ವೆಲ್ ಬರುತ್ತೆ ಬಾವಿ ಎಲ್ಲ ಹೋಗಿಬಿಟ್ಟು. ಮತ್ತೆ ಅದ್ರ ಮಹತ್ವನು ಕಳ್ಕೊಂಡು ಅಲ್ಲ ಅಂದ್ರೆ ತೀರ ಈ 2004-03 ಏನು ಬರಗಾಲ ಬಿದ್ದಿತ್ತು ಅಲ್ಲ ಸರ್. ಅವಾಗ ನಮ್ಮ ಚನ್ನಬಸವಣ್ಣ ಕೊಂಬಳಿಯವರು ಕಾಕೊಳ್ಳೋದು, ಆ ಬಾವಿಗಳಿಗೆ ನೀರು ಮರುಪೂರಣ ಮಾಡ್ಬೋದು, ಮಾಡಿದ್ರೆ ಅನುಕೂಲ ಆಗ್ತತಿ, ಅಂತರ್ಜಲ ಜಾಸ್ತಿ ಹಾಕೋ ಅಂದದಕ್ಕೆ ಕೆಲವರು ಮತ್ತೆ ಅವನು ಉಳಿಸ್ಕೊಂಡು ಮತ್ತೆ ಸುತ್ತಮುತ್ತಲ ನೀರು ಬಾವಿಗೆ ಹೋಗೋ ಹಂಗೆ ಮಾಡಿದ್ದಾರೆ, ಕೆಲವರು ಮುಚ್ಚುತ್ತಾ ಇದ್ದಾರೆ. ಅಂತರ್ಜಲ ಹೆಚ್ಚಾಗುತ್ತೆ ಸಹಜ. ಹ್ಞೂ ಸರ್. ಭೂಮಿ ಅಲ್ಲಿ ಹರಿದು ಹೋಗಂಗೆ ಬಿಡೋದಕ್ಕಿಂತ ಬಾವಿಗೆ ಬಿಟ್ಟರೆ ಅದು ಎಷ್ಟೋ ನೀರು ಕವರ್. ನೀವು ಎಲ್ಲಿ ತನಕ ಓದಿದ್ರಿ? BA ತನಕ ಓದಿದ್ ಸರ್. BA ನಂತರ ಅದು BA ನಾ ಫೈನಲ್ ಇಯರ್ ಇದ್ದಾಗ ನಾ ನಿರ್ಧಾರ ಮಾಡಿದ್ದೆ ಸರ್, ಕಮ್ತ ಮಾಡಬೇಕು ಹೋಗಿ ಅಂತಂದು. ಇಲ್ಲೇ ಧಾರವಾಡದಲ್ಲಿ ಕಿಟಲ್ ಕಾಲೇಜ್ ಸರ್, ಅಮ್ಮನ್ ಬೇಂದ್ರೆಯವರು ನಮಗೆ ಕನ್ನಡ ಹೇಳ್ತಿದ್ರು ಸರ್. ಅವಾಗ ಅದೇ ವರ್ಷ ರಿಟೈರ್ಡ್ ಆದ್ರೆ ನಮ್ಮ ಅವ್ರ ಕೈಯಲ್ಲಿ 2 ವರ್ಷ ಕಲ್ತೀವಿ ಸರ್, GM ಹೆಗಡೆಯವರು ಆ ಟೈಮ್ನಲ್ಲಿ. ಹಂಗಾಗಿ ಸ್ವಲ್ಪ ಸಾಹಿತ್ಯಕವಾಗಿ ಆಸಕ್ತಿನೂ ಬೆಳೀತು. ಇಲ್ಲಿ ಧಾರವಾಡದಾಗ ಇದ್ದಾಗಿಂದನೇ ಅದು ಸ್ವಲ್ಪ ಹೆಚ್ಚು ಅವಕಾಶಗಳು ಪ್ರೋತ್ಸಾಹ ಸಿಕ್ತು. ಮತ್ತೆ ವರದಿಗಾರರಾಗಿನೂ ಕೂಡ ಕೆಲವೊಂದು ಕಡೆ ಕೆಲಸ ಮಾಡಿದಿರಿ. ಹ್ಞೂ ಸರ್, ಅದು ಧಾರವಾಡದಲ್ಲಿದ್ದಾಗ ನಾನು ಕಮತ ಮಾಡಬೇಕು ಅಂತಂದು ನಿರ್ಧಾರ ಮಾಡಿ ಊರಿಗೆ ಹೋದೆ ಸರ್. ಅದು ಅಪ್ಪರಿಗೆ ಅದ್ರ ಬಗ್ಗೆ ಅವ್ರಿಗೆ ಅಸಮಾಧಾನ ಇತ್ತು. ಅಂದರೆ ಏನಾದರೂ ಡಿಗ್ರಿ ಕೂಡ ಫಸ್ಟ್ ಕ್ಲಾಸ್ ಆಗಿತ್ತು ಸರ್ ನಂದು, ಬೇರೆ ಎಲ್ ಎಲ್ ಬಿ ಏನೋ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೆ ಅಲ್ಲೇ ಊರಲ್ಲಿ. ಅದ್ರ ಜೊತೆಗೆ ನೈಟ್ ಕಾಲೇಜ್ ಇತ್ತು, ಅದು ಎರಡು ನೀವು ನಿಭಾಯಿಸೋದಾಗಲ್ಲ ಅಂತ ಅದು ಬಿಟ್ಟು ಪೂರ್ತಿ ಇದನ್ನೇ ಮಾಡಲಿಕ್ಕೆ ತೊಡಗಿದ್ ಸರ್. ತನ ಮಾಡ್ತಿದ್ದೆ ಅಪ್ಪರ ಜೊತೆಗೆ. ಅಂದರೆ ಅದೇ ಇದೇ ಕಾರಣಕ್ಕೆ ಅವು ಪೂರ್ತಿ ಆಧುನಿಕ ಕೃಷಿ ಅಪ್ಪರದು. ಅವು ಎಲ್ಲ ತರೋದು ಹಾಕೋದು ಈ ಸೀಡ್ಸು ಅವು ಎಲ್ಲ ಪ್ಲಾಟ್ ಮಾಡೋರು, ಕೈಯಲ್ಲಿ ರೊಕ್ಕ ಇರ್ತಲಿಲ್ಲ. ಅವು ಮತ್ತು ಸಾಲಾಗೋದು, ನೀವು ಸರಿಯಾಗಿ ಕೆಲಸ ಮಾಡಲ್ಲ ಅಂತಂದು ನಮ್ಮನ್ನು ಬೈಯೋದು. ನಮ್ಮ ಜೊತೆಗೆ ಆಳುನು ಕೆಲಸ ಮಾಡೋರು ಎಲ್ಲರಿಗೂ ಬೈಯೋದು, ತನ್ನ ಬರಬರಲಿಲ್ಲ ಅನ್ನತ್ತೇ ಬೈಯೋದು. ಈ ಮೊದಲೇನು ಮಾಡ್ತಿದ್ರಲ್ಲ ಸರ್ ನಮ್ಮ ಅಜ್ಜರ, ಅಂದರೆ ಈ ಲಕ್ಷ್ಮೇಶ್ವರದಲ್ಲಿ ನಮ್ಮದು ಅಜ್ಜರದ ಅದು ಅಲ್ಲಿ ದೊಡ್ಡ ಮನೆತನ ಅದು ಕಮ್ತದ್ದು. ಆರತ್ತು ಎಂಟತ್ತು ಇದ್ದಿದ್ವು, ಒಂದು ಮೂವತ್ತು ಕೂರಿಗೆ ಹೊಲ ಇತ್ತು. ಅಲ್ಲಿ ಎರಡು ವರ್ಷ ಶಾಲೆ ಹೋಗಿದ್ದೆ ಸರ್ ನಾನು, ಶಾಲೆ ಸೆವೆಂತು ಮತ್ತು ಏಳ್ತು ಅಲ್ಲೇ ಕಲ್ತದ್ದು. ಹಂಗಾಗಿ ಅವರು ಕೃಷಿಯನ್ನು ನಾನು ಹತ್ತಿರದಿಂದ ನೋಡಲಿಕ್ಕೆ ಸಾಧ್ಯ ಆಗಿತ್ತು. ಅಲ್ಲಿ ಎರೆ ಸೀಮೆ ಅಂತ ನಾವೇನು ಹೇಳ್ತಾವಲ್ಲ, ಈ ಭಾಗದ ಈ ಗದಗ ಕುಂದಗೋಳ ಹುಬ್ಬಳ್ಳಿ ಈ ಭಾಗದ ಕೃಷಿಯನ್ನು ಆ ಎರಡು ವರ್ಷ ಅಲ್ಲಿದ್ದಕ್ಕೆ ನಾನು ಅದನ್ನು ಹತ್ತಿರದಿಂದ ನೋಡಲಿಕ್ಕೆ ನನಗೆ ಸಾಧ್ಯ ಆಗಿತ್ತು. ಅಂದರೆ ಅದರ ಜೊತೆಗೆ ಇದ್ದೆ ಅವ್ರ ಜೊತೆಗೆ. ಅವ್ರು ಬೆಳಗ್ಗೆ ಹೇಳೋದು, ಎತ್ತು ಜೋಪಾನ ಮಾಡೋದು, ದನ ಕರುಗಳು, ಆಮ್ಯಾಕೆ ಅವ್ರು ಬೆಳೀತಿದ್ದ ಬೆಳೆಗಳು ಇದೆಲ್ಲ ನಾನು ಭಾಳ ಹತ್ತಿರದಿಂದ ಅದು ಅದರಲ್ಲೂ ಪಾಲುಗಾರನಾಗಿನೇ ಅದನ್ನು ಕಂಡಿದ್ದರಿಂದ ನನಗೆ ಅದು ಒಂದು ಇದಿತ್ತು. ನಾನು ಇಲ್ಲಿ ಊರಿಗೆ ಹೋದಾಗ ನನಗೆ ಅದು ಒಂದು ತಲೆಯಲ್ಲಿ ಕುಂತು ಬಿಟ್ಟಿತ್ತು ಸರ್ ಆ ಚಿತ್ರನ ಯಾವಾಗಿಂದ ನಮ್ಮ ಅಜ್ಜರದ ಕಮ್ ಇಲ್ಲಿ ಹೋದಾಗ ಇದು ಪೂರ್ತಿ ಇವರನ್ನು ಬಂದಿರಲಿಲ್ಲ ಸರ್, ಎರೆ ಸೀಮೆ ಭಾಗದವರು ಆಧುನಿಕ ಕೃಷಿಗೆ ಬಂದಿರಲಿಲ್ಲ ಅವಾಗ. ಅವರು ನೀರಾವರಿ ಇರಲಿಲ್ಲ ಅಲ್ಲಿ, ನೀರಾವರಿ ಕಡಿಮೆ ಇತ್ತು. ಆಮೇಲೆ ಅವ್ರೇನು ಹತ್ತಿ ಹಾಕೋದು, ಜೈದರ್ ಹತ್ತಿ ಹಾಕೋದು, ಈ ಮೆಣಸಿನ ಗಿಡ ಹಚ್ಚೋದು, ಮೆಣಸಿನ ಗಿಡದಲ್ಲೇನೆ ಸನ್ನತ್ತಿ ಹಾಕೋರು. ಇದು ಮುಂಗಾರಿ ಬೆಳೆ, ಅದು ಹಿಂಗಾರಿ ಬೆಳೆ, ಎರಡು ಸಮತೋಲನ ಆಗೋದು. ಒಂದು ಮಳೆ ಕೈ ಕೊಟ್ಟರು ಒಂದು ಮಳೆಗೆ ಅನುಕೂಲ ಆಗೋದು. ಈರುಳ್ಳಿ ಹಾಕೋರು, ಈರುಳ್ಳಿ ಹೊಲದಲ್ಲೇ ಮತ್ತೆ ಮೆಣಸಿನ ಗಿಡ ಹಚ್ಚೋದು, ಹತ್ತಿ ಹಾಕೋದು, ಮೂರು ವಾಣಿಜ್ಯ ಬೆಳೆಗಳನ್ನ ತೆಗಿಯೋರು ಅವರು. ಈರುಳ್ಳಿ ಮತ್ತು ಇದು ಆದಮೇಲೆ ಹೊಲ ಹೊಡ್ಕೊಂತ ಇದ್ಬಿಡೋರು, ಇದೆಲ್ಲ ಇದಾಗಿದ್ರಿಂದ ನಾ ಆ ಥರದ ಅಲ್ಲಿ ನಮ್ಮ ಎರಿ ಇದ್ದವು ಸರ್ ಒಂದಿಷ್ಟು. ಒಂದು 10 ಎಕರೆ ಎರಿ ಇತ್ತಲ್ಲಿ ಕುಂಬೆದಲ್ಲಿ, ಅದನ್ನ ಆ ತರ ಬಿಳಿಜೋಳ ಇದನ್ನು ಮಾಡೋರು ಮೊದಲು. ಇತ್ತಿತ್ತಲಾಗ ಅಲ್ಲಿ ಸೂರ್ಯಪಾನ ಹಾಕೋದು, ಸಜ್ಜೆ ಹಾಕೋದು, ಇವು ಕ್ರಾಸಿನ ಸಜ್ಜೆ ಈ ತರ ಮಾಡೋರು ನಮ್ಮಪ್ಪ. ಆ ಟೈಮ್ನಲ್ಲಿ 98-99 ತನಕ ಸ್ವಲ್ಪ ಚೆನ್ನಾಗಿದ್ದು ಮಳೆಗಾಲ. ಆ ನಂತರ ಸ್ವಲ್ಪ ಬರಗಾಲದ ಇದನ್ನೇ ಇತ್ತು, 2001-2 ಇದ್ದ ಬರಗಾಲದ ಚಯನ ಇತ್ತು. ಹಂಗಾಗಿ ಅವು ಒಂದು ಮಳೆ ಏನರ ಇದಾಗಿಬಿಟ್ಟು ಅವು ಫೇಲ್ ಆಗಿಬಿಡು, ಇಳುವರಿನೂ ಬರ್ತಿರಲಿಲ್ಲ, ಒಂದು ಬೆಳೆನ ಸಂಪೂರ್ಣ. ಹೀಗಾಗಿ ನಾನು ಆ ಸಂದರ್ಭದಲ್ಲಿ ಅಪ್ಪರ್ ಕೂಡ ಸಂಘರ್ಷಗಳಾಗಿ ನಾ ಬೇಡ ಮಾಡೋದ ಅವ್ರು ತಿಳಂಗ್ ಮಾಡ್ಕೊಳ್ಳಿ ಅಂತ ನಾ ಬೆಂಗಳೂರಿಗೆ ಹೋಗಿ. ಎಷ್ಟು ವರ್ಷ ಅಲ್ಲಿ? ನೋಟಾ ಅಂತಂದು ವಾರ ಪತ್ರಿಕೆ, ಟಿ ಕೆ ತ್ಯಾಗರಾಜ್ ಅವ್ರದ್ದು, ಲಂಕೇಶ್ ಅವರು ಇದರಲ್ಲಿ ರಿಪೋರ್ಟರ್ ಇದ್ರು, ಪೊಲಿಟಿಕಲ್ ರಿಪೋರ್ಟರ್ ಇದ್ರು ಅವರು. ಅದು ಹೊಸದಾಗಿ ಶುರು ಆಗಿತ್ತು ಸರ್ ನೋಟಾ ಅಂತಂದು, ಅಲ್ಲಿ ಕೆಲಸ ಸಿಕ್ತು ಸರ್ ನನಗೆ. ಅಲ್ಲಿ ನೀ ಚೆನ್ನಾಗಿ ಬರೀತಿಯ, ಸಿನಿಮಾ ರಿಪೋರ್ಟಿಂಗ್ ಮಾಡು ಅಂತ ಹೇಳಿದರು. ಹಾಗಾಗಿ ಸಿನಿಮಾ ಬಗ್ಗೆನೇ ಬರಿತಾ ಇದ್ದೆ. ಅದು ಯಾಕೋ ನನಗೆ ಅಲ್ಲಿ ಸುಮ್ಮನೆ ಅದು ಬಂದೇ ಮಾಡಿ ಬರೆಯೋದು, ಈ ನಮ್ಮ ಜನರ ಕಷ್ಟ ಸುಖದ ಬಗ್ಗೆ ಏನಾದರೂ ಬರೀಲಿಕ್ಕೆ ಇದೇ ಆಗುತ್ತೆ ಸರ್. ಅದು ಈ ಸಿನಿಮಾ ಮಂದಿ ಅವ್ರ ತಳಕು ಬಳಕು ಬರೆಯೋದು ನನಗೆ ಒಂಥರ ಜಿಗುಪ್ಸೆ ಆಗಕ್ಕಾಯ್ತು. ಅದ್ರ ಬಗ್ಗೆ ಬರೀಲಿಕ್ಕೆ ನಾನು ಸಿನಿಮಾ ನೋಡಿ ಬರ್ತಿದ್ದೆ, ವಿಮರ್ಶೆ ಏನೋ ಬರೆಯೋಕ್ಕಾಗಲಿಲ್ಲ, ಬರೀಲಿಕ್ಕೆ ಆಗಲಿಲ್ಲ ನನಗೆ. ಎರಡು ಸಿನಿಮಾದ ವಿಮರ್ಶೆ ಬರಿಬೇಕಾಯ್ತು, ಸಿನಿಮಾ ನೋಡ್ಕೊಂಬಂದೆ ಬರೀಲಿಕ್ಕೆ ಆಗಲಿಲ್ಲ. ಬಂದು ಬೈದು ಹೋಗ್ಬಿಟ್ರು ತ್ಯಾಗರಾಜ್ ಸರ್, ಏನು ಮಾಡ್ತೇನೆ ಅಂತ. ಅದರಲ್ಲಿ ಅದು ಅಲ್ಲಿಗೆ ನಿಂತಿತ್ತು. ಆಮೇಲೆ ಅಲ್ಲಿದ್ದ ಕಲಬುರಗಿಯಲ್ಲಿ ಕ್ರಾಂತಿ ಅಂತಂದು ಹೋದೆ ಸರ್ ಪತ್ರಿಕೆ. ಹ್ಞೂ ಸರ್, ಆ ಕ್ರಾಂತಿಯಲ್ಲಿ ಒಂದು 2-3 ತಿಂಗಳಿದ್ದೆ. ಆಮೇಲೆ ಹುಬ್ಬಳ್ಳಿ ಸಂಯುಕ್ತ ಕರ್ನಾಟಕ ಬಂದೆ. ಈ 2007 ತನಕನೂ ಇಲ್ಲೇ ಇತ್ತು ಸರ್ ಹುಬ್ಬಳ್ಳಿಯಲ್ಲಿ ಸಂಯುಕ್ತ ಕರ್ನಾಟಕ. ಆದರೆ ನೀವು ಜರ್ನಲಿಸಮ್ ಅಂತ ಒಂದು ಡಿಪ್ಲೊಮಾ ಆಗಲಿ ಅಥವಾ ಕೋರ್ಸ್ ಆಗಲಿ ಮಾಡಿ? ಇಲ್ಲ ಇಲ್ಲ ಇಲ್ಲ ಸರ್, ಅದು ಅಚಾನಕವಾಗಿ ಅಲ್ಲಿಗೆ ಹೋದಂಗೆ ಸರ್. ಅದು ಅದೊಂದು ಸಳತ್ತು ಅಲ್ಲಿ ಹೋದಾಗ ಕೂಡ ಅದೇ ಇತ್ತು ಸರ್, ಅದನ್ನು ಮಾಡುವಾಗನೂ

ನಿಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದ ಸರ್, ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಚಂದ್ರಶೇಖರ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬೈಲ್ಹೊಂಗ್, ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡ್ಗಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೈಲ್ಹೊಂಗಲದ ಮಲ್ಲಿಕಾರ್ಜುನ್, ಬಿ ನಿಚ್ಚಾಣಿ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿ. ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು. ನೀತಿ ತಪ್ಪಿ ನಡೆದರೆ ನಿನಗ ನರಕ ತಪ್ಪದಯ್ಯ ಮನುಜ, ನೀತಿ ತಪ್ಪಿ ನಡೆದರ ನಿನಗ ನರಕ ತಪ್ಪದಯ್ಯ ಮನುಜ, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ತಂದೆ ತಾಯಿ ಪಾದ ಪೂಜೆಯ ಮಾಡೋ. ಉದಯ ಲದ್ದು ಮುಖವ ತೊಳೆದು ಸದಾ ಮುದದಿ ಭಸ್ಮವ ಧರಿಸೋ, ಉದಯ ಲದ್ದು ಮುಖವ ತೊಳೆದು ಸದಾ ಮುದದಿ ಭಸ್ಮವ ಧರಿಸೋ, ಉದಯ ಲದ್ದು ಮುಖವ ತೊಳೆದು ಸದಾ ಮುದದಿ ಭಸ್ಮವ ಧರಿಸೋ, ಉದಯ ಲದ್ದು ಮುಖವ ತೊಳೆದು ಸದಾ ಮುದದಿ ಭಸ್ಮವ ಧರಿಸೋ, ಮದನ ವೈರಿ ಜ್ಞಾನವ ಮಾಡೋ ಮಾತಾ ಪಿತರ ಪಾದಕ ನೆಮಿಸೋ, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು. ವೇದಗೊಂಡು ಬೈದರು ಜನರು ವಾದ ಮಾಡಬೇಡು ಕಂದ, ವೇದಗೊಂಡು ಬೈದರ ಜನರು ವಾದ ಮಾಡಬೇಡು ಕಂದ, ವೇದಗೊಂಡು ಬೈದರು ಜನರು ವಾದ ಮಾಡಬೇಡು ಕಂದ, ವೇದಗೊಂಡು ಬೈದರ ಜನರು ವಾದ ಮಾಡಬೇಡು ಕಂದ, ವಾದಿಗ್ವಾದ ವಾದವ ಬೆಳಸಿ ವಾದಿಗ್ವಾದ ವಾದವ ಬೆಳಸಿ ದಾರಿ ತಪ್ಪಿಸುವರು ಮನುಜ, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು. ಹೆತ್ತವರ ಕೀರುತಿ ಗಳಿಸೋ ಉತ್ತಮರ ಮಗನೆಂದೆನಿಸೋ, ಹೆತ್ತವರ ಕೀರುತಿ ಗಳಿಸೋ ಉತ್ತಮರ ಮಗನೆಂದೆನಿಸೋ, ಹೆತ್ತವರ ಕೀರುತಿ ಗಳಿಸೋ ಉತ್ತಮರ ಮಗನೆಂದೆನಿಸೋ, ಹೆತ್ತವರ ಕೀರುತಿ ಗಳಿಸೋ ಉತ್ತಮರ ಮಗನೆಂದೆನಿಸೋ, ಸತ್ಯವಾದ ವಾಕ್ಯವ ನುಡಿಸೋ ಸತ್ಯವಾದ ವಾಕ್ಯವ ನುಡಿಸೋ, ನಿತ್ಯ ಗವಿ ಸಿದ್ಧನ ಭಜಿಸೋ, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು. ನೀತಿ ತಪ್ಪಿ ನಡೆದರೆ ನಿನಗ ನರಕ ತಪ್ಪದಯ್ಯ ಮನುಜ, ನೀತಿ ತಪ್ಪಿ ನಡೆದರೆ ನಿನಗ ನರಕ ತಪ್ಪದಯ್ಯ, ನೀತಿ ತಪ್ಪಿ ನಡೆದರೆ ನಿನಗ ನರಕ ತಪ್ಪದಯ್ಯ ಮನುಜ, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು. ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೈಲ್ಹೊಂಗಲದ ಮಲ್ಲಿಕಾರ್ಜುನ್ ಬಿ ನಿಚ್ಚಾಣಿ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುತ್ತಿರುವಿರಿ. ಮಾಡಬೇಕು ಮಾಡಬೇಕು ಮಾಡಬಾರದು ತಮ್ಮ ದಾರಿ ತಪ್ಪಿ ಅಡ್ಡ ದಾರಿ ಹಿಡಿಯಬಾರದು ದಾರಿ ತಪ್ಪಿ ಅಡ್ಡ ದಾರಿ ಹಿಡಿಯಬಾರದು ಮಾಡಬೇಕು ಮಾಡಬೇಕು ಮಾಡಬಾರದು ತಮ್ಮ ದಾರಿ ತಪ್ಪಿ ಮಾಡಬಾರದು ತಮ್ಮ. ಬೈಲಹೊಂಗಲದ ಮಲ್ಲಿಕಾರ್ಜುನ್ ಬಿ ನಿಚ್ಚಾಣಿ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದರೆ, ಇನ್ನು ಪ್ಯಾಟಿದಾರ್ನಿ ಪ್ರತಿ ಕ್ವಿಂಟಾಲಿಗೆ ಗದಗ್ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕನಿಷ್ಠ 4,081 ಗರಿಷ್ಠ 5,050 ರೂಪಾಯಿಗಳು, ಅಲಸಂದೆ 2,043 ರೂಪಾಯಿಗಳು, ಹೆಸರುಕಾಳು 4,865 ರೂಪಾಯಿಂದ 6,300 ರೂಪಾಯಿಗಳು, ಇನ್ನು ಕೆಚ್ಚಿ ಶೇಂಗಾ 2,001 ರೂಪಾಯಿಂದ 6,809 ರೂಪಾಯಿಗಳು, ಹುರುಳಿ